ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಕೃಷಿಯಲ್ಲಿ ನೀರಿನ ಸದ್ಬಳಕೆ ಹಾಗೂ ಜಲ ಸಂರಕ್ಷಣೆ ಈ ಕುರಿತು ಶ್ರೀ ವೆಂಕನಗೌಡ ಮೇಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿ. ರೈತ ಬಂಧುವರು, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೂ ವೆಂಕನಗೌಡ ಮೇಟಿ ಅವರಿಗೆ ಹಾರ್ದಿಕವಾದ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಎಲ್ಲರಿಗೂ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ವೆಂಕನಗೌಡ ಮೇಟಿ. ನಾನು ಕುಟುಗನಹಳ್ಳಿ ಗ್ರಾಮ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆಯಿಂದ ಒಬ್ಬ ಪ್ರಗತಿಪರ ರೈತನೂ ಹೌದು, ಸಾವಯವ ಕೃಷಿಕನೂ ಹೌದು. ನನ್ನ ಜಮೀನು, ನನ್ನ ಹೊಲದಲ್ಲಿ ಇವತ್ತು ಹನಿ ನೀರಾವರಿ ಸಂಪೂರ್ಣವನ್ನು ಅಳವಡಿಸ್ಕೊಂಡಿದ್ದೇನೆ. ಮೊಟ್ಟ ಮೊದಲು ನಾನು 1973 ಈಚೆಗಿಂತ 10-15 ಅಡಿಯಲ್ಲಿ ಬಾವಿಯಲ್ಲಿ ನಾನು ಕಡಿದಾಗ ಸಿಕ್ಕಾಪಟ್ಟೆ ನೀರು ಬಂದಿದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ನನ್ನ ಬಾವಿಯಲ್ಲಿ ನಾನು ಈಜು ಕಲಿತದ್ದನ್ನು ನಾನೇ ಉದಾಹರಣೆ ಆಗಿದ್ದೀನಿ. ಆದರೆ ಇವತ್ತು ಅವತ್ತಿನ 73 ಗಮನಿಸಿದಾಗ ಇವತ್ತು 2019 ಈ ವೇಳೆಯಲ್ಲಿ ನೀರಿಲ್ಲ ಅಂತಂದಾಗ ನಮ್ಮ ಪರಿಸ್ಥಿತಿ ಏನಾಯ್ತಂತ ಯಾರೂ ನಾವು ಯೋಚನೆ ಕೂಡ ಮಾಡ್ತಾ ಇಲ್ಲ. ಯಾಕಂದರೆ ಅದು ಪುಕ್ಕಟೆ ಸಿಗೋದು, ನೈಸರ್ಗಿಕವಾಗಿ ಸಿಗೋದಂತ ನಾವು ಯಾವುದು ನಾವು ಮುಚ್ಚಿಟ್ಟಿಲ್ಲ. ಎಲ್ಲದು ಪೋಲಾಗಿ ಮಾಡೋದಕ್ಕೆ ಯೋಚನೆ ಮಾಡ್ತೇವೆ. ಅದೇ ಒಂದೇಳೆ ದುಡ್ಡನ್ನು ಯಾವ ರೀತಿ ಟ್ರೆಜರಲ್ಲಿ ಇಟ್ಟುಕೊಂಡು ನಾವು ಏ ಇವತ್ತು ಇಷ್ಟೇ ಖರ್ಚು ಮಾಡು ಇಷ್ಟೇ ಇಲ್ಲ ಅಂತ ಹೆಂಗೆ ಲೆಕ್ಕ ಹಾಕ್ತೀವಿ. ನೀರನ್ನು ನಾವು ಇವತ್ತು ಲೆಕ್ಕ ಹಾಕುವ ಪರಿಸ್ಥಿತಿ ತುಂಬ ಅನಿವಾರ್ಯವಾಗಿದೆ ನಮ್ಮ ರೈತರಿಗೆ. ಇವತ್ತು ಉದಾಹರಣೆಗಳನ್ನು ನೋಡಿರಿ ರೈತ ಬಾಂಧವರೇ, ನಮ್ಮಲ್ಲಿ ಇವತ್ತು ಬೋರ್ಗಳನ್ನು ನನ್ನ ಬಾವಿಯಲ್ಲಿ ಬೋರ್ಗಳನ್ನು ಹಾಕ್ಸಿದೆ, ಒಳಗೆ 150 ಅಡಿ ಹೋದೆ, 300 ಅಡಿ ಹೋದೆ, 600 ಅಡಿ ವರೆಗೂ ಹೋದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಪರಿಸ್ಥಿತಿ ಬಂದಿದೆ ಅಂದರೆ ಏನಾಗ್ತದೆ, ಯಾಕೆ ಆಗ್ತದೆ? ಇವತ್ತು ನಾವು ರೈತರು ಭಾಳ ಅವಶ್ಯವಾಗಿ ನಾವು ವಿಚಾರ ಮಾಡಬೇಕಾಗಿದೆ. ಮೊದಲು ನಾವೇನು ಹೇಳ್ತಿದ್ವಿ, 12 ನಮ್ಮ ಮಳೆಗಳಿದ್ವು, ಅದರಲ್ಲಿ ಒಂದು 6 ಮಳೆ ಹೆಂಗರೂ ಡಿಫ್ರೆಂಟ್ ಹೊಡೆದು ಹೋಗ್ತಿದ್ವು, ನಮಗೆ ಹಳ್ಳ ಹರಿತಿದ್ವು, ನೀರು ಸಿಕ್ಕಾಪಟ್ಟೆ ಬರ್ತಿತ್ತು, ಭಯ ಇದ್ದಿಲ್ಲ ನಮಗೆ. ಇವತ್ತು ಏನಾಗಿದೆ, ಇವತ್ತು ನಮ್ಮ ಕೃಷಿಕರ ಗತಿ ಏನಾಗಿದೆ? ಕುಡಿಲಿಕ್ಕೆ ಕೂಡ 20 ರೂಪಾಯಿ ಬಾಟಲ್ ನೀರು ತೊಗೊಂಡು ಕೃಷಿಕನೇ ಕುಡಿಯೋ ಪರಿಸ್ಥಿತಿ ಬಂದೊತ್ನಾಗ ಇವತ್ತು ನೀರು ಎಲ್ಲಿ ಹೋಯ್ತು? ಇದನ್ನು ಭಾಳ ನಾವು ಯೋಚನೆ ಮಾಡ್ತಾ ಇಲ್ಲ. ಬರೀ ನಾವು ಏನು ಯೋಚನೆ ಮಾಡಕ್ಕೆ ಹೋಗ್ತೀವಿ, ನಮ್ಮ ಆಡಂಬರ ಜೀವನಕ್ಕೆ ಮನೆಯಲ್ಲಿ ಹೋದರೆ ಬಕೆಟ್ ಗಟ್ಟಲೆ ಬಟ್ಟೆ ಒಗೆಯೋದು, ಬಕೆಟ್ ಗಟ್ಟಲೆ ಸುರಿಯೋದು, ಎಲ್ಲ ಹಾಳು ಮಾಡ್ತಾ ಹಾಳು ಮಾಡ್ತಾ ಮುಂದೊಂದು ದಿನ ಡ್ಯಾಮ್ ಬರಿದಾದರೆ ನಮ್ಮ ಗತಿ ಏನು ಅನ್ನೋ ಒಂದು ಚಿಂತೆ. ಅದಕ್ಕೆ ನಾವೇನು ಮಾಡಬೇಕು ರೈತ ಬಾಂಧವರೇ, ಅಷ್ಟೇ ಹೇಳ್ತೇನೆ, ಎಲ್ಲರ ಚಿಂತನೆ ಇದರಲ್ಲಿ ಕೈ ಜೋಡಿಸ್ತೇನೆ ಅಂತ ನಾನು ಭಾಳ ಅನುಕೂಲ ಮಾಡ್ಕೊಂಡಿದ್ದೀನಿ. ಈಗ ನೀವೇನು ಮಾಡಬೇಕು ಅಂತಂದರೆ, ರೈತರೇ, ನಿಮ್ಮ ಬೋರ್ವೆಲ್ಗೆ ಈಗ ಜೂನ್ ಜುಲೈದಲ್ಲಿ ಮಳೆ ಆಗ್ಬೋದು ಬಿಡ್ಬೋದು ಅದು ನನಗೆ ಗೊತ್ತಿಲ್ಲ. ಮಳೆ ಆದ ತಕ್ಷಣ ನಿಮ್ಮ ಹಳ್ಳಗಳು ಪಕ್ಕದಲ್ಲಿದ್ದಾಗ ಅಟ್ಲೀಸ್ಟ್ ಅದರ ಬಂದು ರೀಚಾರ್ಜನ್ನು ವ್ಯವಸ್ಥೆಯನ್ನು ಮಾಡಬೇಕು. ನಿಮ್ಮ ಹುತ್ತು ಮತ್ತು ಬದುವಿನ ಸುತ್ತರ್ದನು ಅಲ್ಲಿ ಕೂಡ ರೀಚಾರ್ಜ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮೊದಲು ಮಾಡಿಕೊಳ್ಳಿ. ಒಡ್ಡುಗಳನ್ನು ಸಮನಾಗಿ ಹಾಕಿ ನಿಮ್ಮ ಹೊಲದಲ್ಲಿ ನೀರು ಒಂದು ಹನಿ ಹೋಲಾರ್ದಂಗೆ ನೀವು ಮಾಡ್ಕೋಬೇಕು. ಇದು ಒಂದು. ಎರಡನೇದು, ಇನ್ನು ತೋಟಗಾರಿಕೆ ಬೆಳೆಗಳಾದರೆ ಹನಿ ನೀರಾವರಿ ಉಪಯೋಗ ಮಾಡಬೇಕು. ಜೋಳ, ಮೆಕ್ಕೆಜೋಳ, ಶೇಂಗಾಗಳಾದರೆ ನೀವು ತುಂತುರು ನೀರಾವರಿದ ಸ್ಪ್ರಿಂಕ್ಲರ್ಗಳನ್ನು ಸಹಾಯಧನವನ್ನು ಪಡ್ಕೊಂಡು ಬಳಕೆಯನ್ನು ಮಾಡಬೇಕು. ಯಾಕಂದರೆ ನೀರು ಅಲ್ಲಿ ಪ್ರತಿಶತ ಕಾಲುವೆ ಮುಖಾಂತರ ಹಾಯಿಸುವ ನೀರು 100% ಪೋಲಾದರೆ ತುಂತುರು ನೀರಾವರಿಯಲ್ಲಿ 75% ಉಳಿತಾಯ ಆಗುತ್ತೆ. ಅದೇ ತುಂತುರು ನೀರಾವರಿ ಮಾಡಿದರೆ ನಮ್ಮ 35% ನೀರಾವರಿ ಆಗುತ್ತೆ. ನಾನು 1 ಇಂಚ್ ನೀರಲ್ಲಿ 10 ಎಕರೆ ನೀರಾವರಿಯನ್ನು ಮಾಡ್ಬೋದು. ಅದೇ ರೀತಿ ನೀವು ಇಂಚುಗಳ ಲೆಕ್ಕ ಹಾಕಲಿಲ್ಲ ನೀವು. ನಾವು ಏನು ಮಾಡಿದ್ವಿ, ನೀರದೇ 3 ಇಂಚಿದೆ 4 ಇಂಚಿದೆ ಹರಿಸು ಕಾಲುವೆ ಮುಖಾಂತರ ಹರಿಸಿ ಕಳೆಗಳಿಗೆ ಭೂಮಿಗಳಿಗೆ ಸಾಕಷ್ಟು ಶೀತ ಮಾಡಿ ನೆಗಡಿ ತಂದು ಜ್ವರ ತಂದು ಸಿಕ್ಕಾಪಟ್ಟೆ ಫರ್ಟಿಲೈಸರ್ ಹಾಕಿ ನಮ್ಮ ಭೂಮಿಗೆ ಇನ್ನೂ ನೀರು ನೀರು ನೀರು ಅನ್ನೋ ಥರ ನಾವು ಮಾಡ್ಕೊಂಬಿಟ್ಟಿದ್ದೀವಿ ಇವತ್ತು ಭೂಮಿಯನ್ನು. ಸೊ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ರೈತ ಬಾಂಧವರೇ, ಗಮನವಿಟ್ಟು ಕೇಳಿ, ಸ್ಪಿಂಕ್ಲರನ್ನು ನಾವು ಕೃಷಿ ಇಲಾಖೆಯಲ್ಲಿ ಸಹಾಯಧನದಲ್ಲಿ ಪಡ್ಕೊಂಡು ಸ್ಪಿಂಕ್ಲರ್ ಮುಖಾಂತರನ್ನು ಶೇಂಗಾಕ್ಕೆ ಮೆಕ್ಕೆಜೋಳಕ್ಕೆ ಆಮೇಲೆ ಗೋವಿನ ಜೋಳಕ್ಕೆ ಆಮೇಲೆ ನೀವು ಕಾಟನ್ಗೆ ಉಪಯೋಗ ಮಾಡಿ. ಅದೇ ಮಾವು ಬಾಳೆ ಎಲ್ಲಕ್ಕೂ ಹನಿ ನೀರಾವರಿ ಪದ್ಧತಿಯಲ್ಲಿ ಉಪಯೋಗ ಮಾಡಿ. ಹನಿ ನೀರಾವರಿ ಪದ್ಧತಿಗಳನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಿಮಗೆ ಒಂದು 2 ನಿಮಿಷದಲ್ಲಿ ನಿಮ್ಗೆ ಮಾತು ಹೇಳ್ತೀನಿ ಕೇಳಿ. ಎಲ್ಲರೂ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಅದಕ್ಕೆ 90% ಪ್ರತಿಶತ ಸಹಾಯಧನ ಸಿಗುತ್ತೆ. ನೀವು ಕ್ವಾಲಿಟಿ ಗುಣಮಟ್ಟದ ಹನಿ ನೀರಾವರಿ ಉಪಕರಣಗಳನ್ನು ಒಳ್ಳೆ ಡೀಲರ್ ಕಡೆಯಿಂದ ತಂದು ಅದನ್ನು ಸರಿಯಾದ ವಿನ್ಯಾಸ ಮಾಡಿ ನಿಮ್ಮ ತೋಟಗಳಿಗೆ ಹಾಕಿ ನೀವು ಅದರ ಮುಖಾಂತರ ಪ್ರತಿಯೊಂದು ಗಿಡಕ್ಕೆ ನಮ್ಮದು ಎಷ್ಟು ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನೀರನ್ನು ಸದ್ಬಳಕೆಯನ್ನು ಮಾಡ್ಕೋಬೇಕಾಗತ್ತೆ. ಇವತ್ತು ನೀವು 1 ಇಂಚ್ ನೀರನ್ನು 10 ಎಕರೆನೂ ಮಾಡ್ಬೋದು ನೀವು. ಅಥವಾ ನಮ್ಮದು ನೀರು ಭಾಳ ಕಡಿಮೆ ಇದೆ ಸರ್, ಹಿಡಿದುಬಿಟ್ಟು ನೀರು ಒಗೀತಿದೆ ಅಂದಾಗ ಒಂದು ಮಗ್ಗಲ ಒಂದು ಕೃಷಿ ಹೊಂಡವನ್ನು ಮಾಡಿ ಅದರಲ್ಲಿ ಮೋಟ್ರ್ ಹಾಕಿ ಅದು ಕೂಡ ಸಮರ್ಪಕವಾದ ಬಳಕೆಗಳನ್ನು ಕೂಡ ಮಾಡ್ಬೋದು. ಇವಾಗ ನಿಮಗೆ ಅನೇಕ ಥರದ ನೀರು ಜಾಸ್ತಿ ಇದೆ, ನಾನು ಸ್ಪ್ರಿಂಕ್ಲರನ್ನು ಯೂಸ್ ಮಾಡ್ತೀನಿ ಅನ್ನೋರಾದರೆ ಅತಿ ಎಷ್ಟು ಉಪಯೋಗ ಮಾಡಬೇಕು ಅದರ ಅಷ್ಟೇ ಉಪಯೋಗವನ್ನು ನೀವು ಮಾಡ್ಕೊಳ್ಳಿ. ಇದಕ್ಕೆ ಡ್ರಿಪ್ಪಿಗಾದರೆ 1 ಇಂಚ್ ನೀರಲ್ಲಿ ನಾವು 5-10 ಎಕರೆವರೆಗೂ ಚೆನ್ನಾಗಿ ಯೂಸ್ ಮಾಡ್ಬೋದು. ಕಬ್ಬಿ ಕೂಡ ಡ್ರಿಪ್ ಮಾಡ್ಬೋದು, ಹತ್ತಿ ಕೂಡ ಡ್ರಿಪ್ ಮಾಡ್ಕೋಬೋದು, ಇವತ್ತು ಮೆಕ್ಕೆಜೋಳಕ್ಕೆ ಡ್ರಿಪ್ ಕೂಡ ಸಹಾಯಧನ ನಿಮ್ಮ ಸರ್ಕಾರ ಬೇಕಾದಷ್ಟು ಸಾಕಷ್ಟು ಸಹಾಯಧನವನ್ನು ಕೊಡ್ತಾ ಇದೆ. ಅದಕ್ಕೆ ರೈತ ಬಾಂಧವರು ಏನು ಮಾಡಬೇಕು ಅಂದರೆ ಎಲ್ಲದ್ದು ನಾವು ತಪ್ಪುಗಳೇನು ಮಾಡ್ತಾ ಇದ್ದೀವಿ, ಹನಿ ನೀರಾವರಿ ಯೂಸ್ ಮಾಡಿವಿ, ಸ್ಪ್ರಿಂಕ್ಲರ್ ಯೂಸ್ ಮಾಡಿ, ಕ್ವಾಲಿಟಿ ಪೈಪ್ ಯೂಸ್ ಮಾಡ್ತಾ ಇಲ್ಲ. ಸ್ಪ್ರಿಂಕ್ಲರು ಮತ್ತು ಹನಿ ನೀರಾವರಿ ಸಾಮಗ್ರಿಗಳನ್ನು ಕೊಡ್ತಾರೆ. ಮೊಟ್ಟ ಮೊದಲು ನಾವು ಸಹಾಯಕ ಕೃಷಿ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಅಲ್ಲಿ ಹೋಗಿ ನಾ ಇಂಥ ಡ್ರಿಪ್ ಮಾಡಬೇಕಾಗಿದೆ ಅಂದಾಗ ಅವರು ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಅದು ಅಪ್ಲಿಕೇಶನನ್ನು ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಪಾಣಿ ಅವರಿಗೆ ಕೊಟ್ಟು ಪಾಣಿ ದೃಢೀಕರಣ ಚೆಕ್ ಬಂದಿ ಇತ್ಯಾದಿಗಳನ್ನೆಲ್ಲ ಕೊಟ್ಟರೆ ನಿಮಗೆ ಅವರು ಒಬ್ಬ ಡೀಲರ್ ನಿಮಗೆ ಯಾವ ಕಂಪ್ನಿ ಬೇಕೋ ಆ ಕಂಪ್ನಿ ಮುಖಾಂತರ ಬಂದು ನಿಮಗೆ ವಿನ್ಯಾಸವನ್ನು ಮಾಡಿಕೊಡ್ತಾರೆ. ಅದರಂತೆ ನಿಮಗೆ ಇವತ್ತು ಕಾಯಿಪಲ್ಲೆ ತರಕಾರಿಗಳನ್ನು ಬೆಳೆಸೋದ್ರಿಗೂ ಡ್ರಿಪ್ಪಲ್ಲೇ ಬೆಳೆಸಬೇಕು. ಮಾವುಗಳನ್ನು ಯಾವುದೇ ಒಂದು ಬೆಳೆಯನ್ನು ಮಾಡಿದ್ರು ನೀವು ಈ ನೀರಿನ ಸದ್ಬಳಕೆ ಮುಖಾಂತರ ಹೋಗಬೇಕು. ಅದಕ್ಕೆ ಮತ್ತೆ ನಾವು ಏನು ಮಾಡಬೇಕು, ಫರ್ಟಿಗೇಷನ್ ಮಾಡೋದು ಹೆಂಗೆ ಸರ್ ಅಂದರೆ ವೆಂಚೂರಿ ಮುಖಾಂತರ ರಸಗೊಬ್ಬರಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ಈ ವ್ಯವಸ್ಥೆಯಲ್ಲಿ ನಾವು ಅನಿವಾರ್ಯದಿಂದ ನೀರನ್ನು ಸಮರ್ಪಕವಾಗಿ ಬಳಸ್ಕೋಬೇಕಾಗತ್ತೆ. ಈಗ ನಮ್ಮ ಈ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನೀರು ಹಾಯುವ ನೀರು ಪರಿಸ್ಥಿತಿ ಸಾಧ್ಯನೇ ಇಲ್ಲ ಇವತ್ತು. ಯಾಕಂದರೆ ಕಾಲುವೆ ಮೇಲೆ ಹರಿಸಿದಾಗ ಅರ್ಧ ಮೇಲೆ ಬಿಸಿಲಿಗೆ ಪೋಲಾಗುತ್ತೆ, ಅರ್ಧ ಕಸ ಕಡ್ಡಿಗಳು ತಿಂದು ಹಾಕ್ತವೆ, ನಿನ್ನ ಗಿಡ ಮುಟ್ಟೋದ್ರಾಗ 4 ಸಲ ಕರೆಂಟ್ ಹೋಗುತ್ತೆ. ನೀವು ಸದ್ಬಳಕೆ ಮಾಡಬೇಕಾದ್ರೆ ನಾವು ಅನಿವಾರ್ಯ ರೀತಿಯಲ್ಲಿ ಏನು ಮಾಡಬೇಕು ಅಂತಂದರೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಬಳಕೆಯನ್ನು ಮಾಡಲೇಬೇಕಾಗತ್ತೆ. ಕೆಲವು ಜನ ಏನು ಮಾಡ್ತಾ ಇದ್ದಾರೆ, ತುಂತುರು ನೀರಾವರಿ ಹನಿ ನೀರಾವರಿಯಲ್ಲಿ ಅವರಿಗೆ ಸರಿಯಾದ ಡೀಲರ್ಗಳು ಮಾಹಿತಿ ಕೊಡೋದ್ರಿಂದ ಸರ್ ನಮಗೆ ಡ್ರಿಪ್ ಸರಿಯಿಲ್ಲ ಅನ್ನೋದು ನಾನು ಭಾಳ ಸಲ ಅನುಭವನ ಕೇಳಿದ್ದೀನಿ. ನಾನು ಡ್ರಿಪ್ ಚೆನ್ನಾಗಿ ಮಾಡಿಲ್ಲ ಸರ್, ಅದು ಯಾಕೋ ಸೀಳ್ತದೆ ಅಂದಾಗ ನೀವು ರೈತರು ಎಚ್ಚೆತ್ತುಕೊಳ್ಬೇಕು. ಇವತ್ತು ಅವರ ಗುಣಮಟ್ಟದ ಬಗ್ಗೆ ಪರೀಕ್ಷೆಯನ್ನು ಮಾಡಿಸಿ ನೀವು ತೋಟಗಾರಿಕೆ ಇಲಾಖೆ ಹೋಗಿ ಅವ್ರ ಬಗ್ಗೆ ತಿಳಿ ಹೇಳಿ ನಮಗೆ ಹಿಂಗೆ ಗುಣಮಟ್ಟ ಬೇಕು, ಇದಕ್ಕೆ ಫಿಲ್ಟರ್ ಹಿಂಗೆ ಇರಬೇಕು, ವಾಲ್ಗಳು ಇಂಥವೇ ಕೊಡಬೇಕು, ನಮಗೆ ಪ್ಲಶ್ ವಾಲ್ಗಳು ಇಂಥವೇ ಕೊಡಬೇಕು, ಆಮೇಲೆ ಡ್ರಿಪ್ ಇರಿಗೇಷನ್ದಲ್ಲಿ ಅನೇಕ ನಿಮಗೆಲ್ಲ ಒಳನ್ನು ತಿಳ್ಕೊಂಡು ನೀವೇ ನಿಂತು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಅವ್ರು ಲೇಬರ್ ಕಳಿಸಿದ್ರು ಕೂಡ ಅವ್ರ ಜೊತೆ ನೀವು ಕೊಡಬೇಕು, ಯಾಕಂದರೆ ಅವ್ರು ಹೋಗಿಬಿಟ್ರೆ ವಾಪಸ್ ಬರುವುದಿಲ್ಲ. ಮುಂದೆ ನಿಮಗೆ ಏನಾದ್ರು ಪ್ರೆಷರ್ ಹೆಚ್ಚು ಕಡಿಮೆ ಆಗಿ ವಾಲ್ ಕ್ಲೋಸ್ ಆಗಿ ಒಡೆದಾಗ ನೀವೇ ಮಾಡ್ಕೋಬೇಕು ರೈತ ಬಾಂಧವರೇ, ಅದು ಕೂಡ ನೀರು ಪೋಲಾಗಲಂತೆ ವ್ಯವಸ್ಥೆ ಮಾಡಬೇಕು. ಅದರಲ್ಲಿ ಹೆಂಗಿದೆ ಅಂತಂದರೆ ಒಂದು ಸಿಸ್ಟಮ್ದಲ್ಲಿ ಮೊದಲು ಮೈಕ್ರೋಟೂಬ್ ಸಿಸ್ಟಮ್ದಲ್ಲಿ ಹಾಕ್ತಿದ್ವಿ, ಅದು ಕೂಡ 16 ಲೀಟರ್ 1 ಗಂಟೆಗೆ ಕೊಡ್ತಾ ಇತ್ತು. ಒಂದು ಗಿಡಕ್ಕೆ ಎಷ್ಟು ನಮಗೆ ಲೀಟ್ರ್ ಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ತರಕಾರಿಗೆ ಅಂದರೆ 4 ಲೀಟರ್ ಬೇಕಾಗುತ್ತೆ. ಎನಿ ಕ್ರಾಪ್ಸ್, ಬದನೆ ಗಿಡ ಹಾಕ್ರಿ, ಸೌತೆಕಾಯಿ ಹಾಕ್ರಿ, ನೀವು ಆಗಲ ಬಳ್ಳಿ ಹಾಕ್ರಿ, 4 ಲೀಟರ್ಗಿಂತ ಹೆಚ್ಚು ಕೂಡ ಅವಶ್ಯಕತೆ ನೀರಿಲ್ಲ. ಮಾವಿಗೆ ಅಂದರೆ 16 ಲೀಟರ್ ಕೊಡಬೇಕಾಗುತ್ತೆ, ಬಾಳೆಗೆ ಅಂದರೆ 20 ಲೀಟರ್ ನೀರು ಕೊಡಬೇಕಾಗುತ್ತೆ. ಅದೇ ನೀರನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ವಿನ್ಯಾಸ ಮಾಡಿರ್ತಾರೆ. 1 ಎಕರೆಗೆ ನೀರು 1 ಇಂಚ್ ಇತ್ತಂದರೆ 4 ವಾಲ್ ಹಾಕಿರ್ತಾರೆ, ಅಥವಾ 2 ಇಂಚ್ ಇತ್ತಂದರೆ 2 ವಾಲ್ ಹಾಕಿರ್ತಾರೆ, ಅಥವಾ 3 ಇಂಚ್ ಇತ್ತಪ್ಪ ಅಂದರೆ 1 ವಾಲ್ ಕೊಡ್ತಾರೆ. ಆದಷ್ಟು ಎಷ್ಟು ವಾಲುಗಳು ಕಡಿಮೆ ಮಾಡ್ಕೊತ ಹೋದಾಗೆಲ್ಲ ಮೊದಲು ವಿಚಾರ ಮಾಡ್ತೀವಿ ನಾವು ಎಷ್ಟು ನೀರಿತ್ತು ನಮ್ಮ ಲಭ್ಯತೆ ನೀರು ನೋಡಿಕೊಂಡು ಅದನ್ನು ಅಳತೆ ಮಾಡಿ 1 ತಾಸಿಗೆ 1 ಮಿನಿಟಿಗೆ ಎಷ್ಟು ನೀರು ಹೊರಗೆ ಬರುತ್ತೆ ಅದ್ರ ಮೇಲೆ ನಮಗೆ ಡಿಸೈನ್ ಆಗುತ್ತೆ. ಅದಕ್ಕೆ ನಾವು ಏನಂತೀವಿ 4 LPH ಲೀಟರ್ ಅಂತ ಕರಿತೀವಿ. ಅದಕ್ಕೆ ಪ್ಲೇನ್ ಲೆಟರ್ ಹಾಕಿ ಮೈಕ್ರೋಟ್ಯೂಬ್ ಸಿಸ್ಟಮ್ ಹಾಕೋ ಒಂದು ಪದ್ಧತಿ ಇದ್ರೆ, ಪ್ಲೇನ್ ಲೆಟರ್ ಹಾಕಿ ಡ್ರಿಪ್ಪರ್ ಹಾಕ್ತಕ್ಕಂಥ ಒಂದು ಸಿಸ್ಟಮ್ ಇದೆ. ಆದಮೇಲೆ ಈಗ ಇನ್ಲೈನ್ ಅಂತ ಬಂದಿದೆ. ಇನ್ಲೈನ್ ಅಂದರೆ 40 ಸೆಂಟಿಮೀಟರು, 50 ಸೆಂಟಿಮೀಟರು, 60 ಸೆಂಟಿಮೀಟರ್ನ ಯೂಸ್ ಮಾಡ್ತೀವಿ. ನಮ್ಮ ಬಳ್ಳಿ ಎಲ್ಲಿಂದ ಎಲ್ಲಿಗಿದೆ, ರೋಡ್ ಟು ರೋ ವೆಟ್ ಆಗ್ತದೆ ಅಥವಾ 50 ಸೆಂಟಿಮೀಟರ್ಗೆ ಇಟ್ಟರೆ ಅಲ್ಲಿಂದ ಅಲ್ಲಿಂದ ಡ್ರಿಪ್ಪರ್ ಬಿದ್ದರೆ ನೋಡಿ ನೀರು ಎಲ್ಲಿ ಬೀಳ್ತದೆ ಅಲ್ಲಿ ಅನವಶ್ಯ ಕಸ ಬೆಳೆಯಂಗಿಲ್ಲ. ನಮಗೆ ಅನ್ನಿಸ್ತರೆ ಕಸ ಬೆಳೆಯೋದಲ್ಲ, ಅದ್ರ ಜೊತೆಗೆ ನಮ್ಮದು ಎಷ್ಟು ನಾವು ನೀರು ಕೊಟ್ಟಿವಿ ಅನ್ನೋದು ನಮಗೂ ತೃಪ್ತಿದಾಯಕತೆ. ಎವ್ರಿಡೇ ಡ್ರಿಪ್ ಮಾಡಬೇಕು, ಡ್ರಿಪ್ ಅಂದ್ರೆ ಎವ್ರಿಡೇ ಕೊಡಬೇಕು. ಯಾಕಂದ್ರೆ ನಾವು ದಿನನಿತ್ಯ ನೀರು ಕುಡಿತೀವಿ ಅಂದಾಗ ಮನುಷ್ಯ ನೀರು ಕುಡಿತಾನೆ, ಪ್ರಾಣಿಗಳು ನೀರು ಕುಡಿತಾವೆ, ಗಿಡಗಳಿಗೆ ವಾರಕ್ಕೊಮ್ಮೆ ಕೂಡ ಅವಶ್ಯಕತೆ ಇದೆಯಾ? ಉಪವಾಸ ಬಿಡೋಕ್ಕೆ ಯಾರು ಕೇಳೋದಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ರೈತ ಬಾಂಧವರಲ್ಲಿ ನಾನು ಹೇಳ್ಕೊತೀನಿ ಅಂದರೆ ನೀರಿನ ಸದ್ಬಳಕೆಯನ್ನು ಯಾವ ರೀತಿ ನಾವು ಬಗೆಹರಿಸ್ಕೋಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ನೀರು 4 ಲೀಟರ್ ಕೊಟ್ಟ ಮೇಲೆ ಒಂದು ಗಿಡಕ್ಕೆ ನಮ್ಮಲ್ಲಿ 10,000 ಒಂದು ಹೆಕ್ಟ್ರಿಕ್ ಕುಂತ್ಕೊಂಡು ಅಂದರೆ 10,000 × 4 LPH ಅಂತ ಹಿಂಗೆ ಲೆಕ್ಕ ಮಾಡಿದರೆ 40,000 ಲೀಟರ್ ಆಗುತ್ತೆ. ನನ್ನ ಲಭ್ಯತೆ ಎಷ್ಟು ನೀರು ಬರುತ್ತೆ ಹೊರಗಡೆ ಅಂತ ಲೆಕ್ಕ ಹಾಕಿದಾಗ 2 ವಾಲ್ ಕೊಡಿಸಿ ಅಥವಾ 4 ವಾಲ್, ಒಂದೊಂದು ವಾಲ್ ಕೊಡೋದು. ಈ ವಾಲ್ ಫುಲ್ ಆಯ್ತಾ, ನೆಕ್ಸ್ಟ್ 1 ಅವರ್, ನೆಕ್ಸ್ಟ್ 1 ಅವರ್. ನಿಮಗೆ 4 ಲೀಟರ್ ಅಂತ ಎವ್ರಿ ಡೇ ಈ ಥರ ಮಾಡಿದರೆ ಅತ್ಯುತ್ತಮವಾದ ಬೆಳೆಗಳು ನೀರಿನ ತುಂಬ ಸದ್ಬಳಕೆನೂ ಆಗುತ್ತೆ. ಅದ್ರ ಜೊತೆಗೆ ಈಗ ಡ್ರಿಪ್ ಪೈಪ್ಲೈನ್ ಅಂತ ಮಾಡಿ ನೀವು ಎರೆಜಲವನ್ನು ಕೊಡ್ಬೋದು, ಅದ್ರ ಮುಖಾಂತರ ಎರೆಹುಳ ಗೊಬ್ಬರದ ಲಿಕ್ವಿಡ್ ಮಾಡಿ ಅದನ್ನು ನೀವು ಕೊಡ್ಬೋದು. ಅಥವಾ ಈಗ DAP ಡೈರೆಕ್ಟಾಗಿ ಕೊಡಬೋದು, ಅದನ್ನು ನೀವು ಅಟ್ಲೀಸ್ಟ್ ನೀರು ರೂಪದಲ್ಲಿ ಮಾಡಿ ಅದನ್ನು ಲಿಕ್ವಿಡ್ ಮುಖಾಂತರ ವೆಂಚೂರ್ ಮುಖಾಂತರನೂ ನೀವು ಅದನ್ನು ಕೊಡ್ಬೋದು. ಆಮೇಲೆ ಅವಾಗ ಬೆಳೆ ನೋಡಿ ಸದೃಢವಾಗಿ ಬರುತ್ತೆ. ಇದ್ದ ನೀರಲ್ಲಿ ನಾವು ಎಷ್ಟು ಕಾಪಾಡ್ಕೋಬೇಕು ಅನ್ನೋದನ್ನು ಮನಗಣಬೇಕಾಗಿದೆ. ಇವತ್ತು ಎಲ್ಲರೂ ನಮ್ಮ ರೈತ ಬಾಂಧವರು, ನಾನು ಕೇಳ್ಕೊತೀನಿ, ನೀರಿಗಾಗಿ ಯಾರು ಹೋರಾಡ್ತೀರಿ? ಮುಂದೊಂದು ಯುದ್ಧ ಆದ ನೀರಿಗಂತ ನಾನು ಇವತ್ತಲ್ಲ 5 ವರ್ಷದಿಂದ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ 73 ನಾನು ಬಾವಿಯಲ್ಲಿ ಈಜಾಡಿದ ಮನಸ್ಸು, ಇವತ್ತು ನೀರಿಲ್ಲ ಅಂತ ನಾನು ಇವತ್ತು ವಿಚಾರ ಮಾಡಿದಾಗ ಮುಂದೆ ನನ್ನ ಮೊಮ್ಮಕ್ಕಳಿಗೆ ಏನು ಕೊಟ್ಟು ಹೋಗ್ತೀವಿ ಅನ್ನೋ ದೊಡ್ಡ ಇದು ದುರಂತ ಅಂತ ನಾವು ಒಪ್ಪಬೇಕಾಗತ್ತೆ. ಅದಕ್ಕೆ ಸಾಮಾನ್ಯವಾಗಿ ಕೃಷಿ ಹೊಂಡಗಳನ್ನು ಕೃಷಿ ಇಲಾಖೆ ಅಂತ ಕೊಡ್ತಾರೆ. ಕೃಷಿ ಇಲಾಖೆಯಲ್ಲಿ ಅಲ್ಲಿಯೂ ಕೂಡ ನೀವು ಚೆನ್ನಾಗಿ ನಿಂತ್ಕೊಂಡು ಅದನ್ನು ಕೆರೆಗಳನ್ನು ನಿರ್ಮಾಣ ಮಾಡಿ ಯಾವುದೇ ಹಳ್ಳದ ನೀರು ಬಂದರೆ ನೀರು ತುಂಬಿಸಿ ಇದನ್ನು ಕಾಪಾಡ್ಕೊಂಥ ಶಕ್ತಿ ನಿಮ್ಮಲ್ಲಿರಬೇಕು. ಯಾಕಂದ್ರೆ ನಾವು ಅನ್ನದಾತರು, ಅನ್ನದಾತರು ನೀರಿಲ್ಲ ನಮ್ಮ ತೋಟ ಇಲ್ಲ. ಮೊಟ್ಟ ಮೊದಲು ನೀರು ಬೆಳೆ, ಗೊಬ್ಬರ ಇರ್ಬೋದು, ರೊಕ್ಕ ಇರ್ಬೋದು, ನನ್ನ ಹತ್ರ ಏನೇ ಇರ್ಬೋದು, ನೀರೇ ಇಲ್ಲ ಅಂದರೆ ನಾವು ತೋಟ ತೊಗೊಂಡು ಏನು ಮಾಡೋದಾಗತ್ತೆ? ಅದಕ್ಕೆ ನಾನು ಹೇಳ್ತಿರೋದು ರೈತ ಬಾಂಧವರಲ್ಲಿ ಕಳಕಳಿಯ ಮನವೇನೆಂದರೆ, ನೀರಿಗೋಸ್ಕರನೇ ನೀವು ಹಗಲಿ ರಾತ್ರಿ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಆಟೋಮೆಟಿಕ್ ವಾಲ್ವ್ ಸಿಸ್ಟಮ್ ಅದಾವೆ. ಈಗ ನಾವು ವಾಲ್ವನ್ನು ಓಪನ್ ಮಾಡಿದರೆ 1 ಅವರ್ ಸಿಗಬೇಕು, 1 ಅವರ್ ಆಗ್ತವೆ. 2 ಅವರ್ಗೆ ಹೋಗಬೇಕು, 2 ಅವರ್ಗೆ ಸಿಸ್ಟಮ್ಗಳಲ್ಲಿ ಆ ಥರ ಇದಾವೆ. ಇಸ್ರೇಲ್ ಟೆಕ್ನಾಲಜಿಗಳನ್ನ ಬಳಸ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆ. ದುಡ್ಡಿದ್ದವರು, ದುಡ್ಡಿಲ್ಲದವರಿಗೆ ಸಾಮಾನ್ಯವಾದ ಯೂಸ್ ಮಾಡ್ಕೋಬೋದು. ಈಗ ನೀವು ಕೆಲವೊಂದು ತಪ್ಪುಗಳು ಏನಂತಂದರೆ, ಯಾರೂ ಇನ್ನೂ ಕೃಷಿ ಇಲಾಖೆ ಅಂದರೆ ಕೃಷಿ ಇಲಾಖೆಗೆ ಹೋಗಿಲ್ಲ, ತೋಟಗಾರಿಕೆಯಲ್ಲಿ ಹೋಗಲಾರ್ದಾನೆ, ಸಬ್ಸಿಡಿ ಎಲ್ಲಿ ಸಿಗುತ್ತೆ ಸರ್ ಅಂತ ಕೇಳೋ ನಮ್ಮ ರೈತರು ಕೂಡ ಭಾಳ ಜನ ಇದ್ದಾರೆ. ಅದಕ್ಕೆ ರೈತ ಬಾಂಧವರು ಎಲ್ಲರೂ ಹೋಗಿ ತೋಟಗಾರಿಕೆ ಇಲಾಖೆಯಲ್ಲಿ 90% ಸಹಾಯಧನ ಕೊಡ್ತಾರೆ. ಸಹಾಯಕ ಕೃಷಿ ನಿರ್ದೇಶಕರಲ್ಲಿ ಅಲ್ಲಿ 90% ಸ್ಪ್ರಿಂಕ್ಲರ್ಗೆ ಕೊಡ್ತಾರೆ. ನೀರಿನ ಸದ್ಬಳಕೆಯನ್ನು ಕುರಿತು ಮಾಡಿರಿ. ಅದರ ಸುತ್ತ ಆಮೇಲೆ ಬೋರ್ವೆಲ್ಗೆ ಕಂಪಲ್ಸರಿ ಎಲ್ಲರೂ ನಿಮಗೆ ಅಳತೆ ತಕ್ಕಂಗೆ ಅದರ ಸುತ್ತಾರ್ದನೆ ನೀವು 2 ಅಡಿ ಹೊಡೆದು ಅದನ್ನು ನೀರನ್ನು ಹಿಂಗ್ಸಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಆಮೇಲೆ ಬದುಗಳ ನಿರ್ಮಾಣದಲ್ಲಿ ಯಾವುದೇ ನೀರು ಪೋಲಾಗಬಾರ್ದು. ನಿಮ್ಮ ಮನೆ ಎಷ್ಟು MM ಬೀಳ್ತದೋ ನನಗೆ ಗೊತ್ತಿಲ್ಲ, ಆ ಬದ್ದ ನೀರು ಒಂದು ಹನಿ ಅದು ಕಾಪಾಡೋದ್ರಿಂದ ನಿಮ್ಮ ಹೊಲದ ಫಲವತ್ತತೆ ಹೆಚ್ಚಾಗುತ್ತೆ, ನಿಮ್ಮ ಹೊಲದ ಅಭಿವೃದ್ಧಿನೂ ಆಗುತ್ತೆ, ನಿಮ್ಮ ಹೊಲದ ಗೊಬ್ಬರ ಇನ್ನೊಂದು ಹೊಲಕ್ಕೂ ಹೋಗಲ್ಲ. ಇವೆಲ್ಲ ನಮಗೆ ಅನುಕೂಲಗಳು ಜಾಸ್ತಿ ಇರುವುದರಿಂದ ನಾವು ದಯವಿಟ್ಟು ಪ್ರತಿಯೊಬ್ಬ ರೈತ ಕಟ್ಟೆ ಕೂತ್ಕೊಂಡು ನಾವು ರೈತರು ಯಾಕೆ ಸೋಲಕತ್ತೀವಿ ಅಂದರೆ ಇದು ಕೂಡ ನಮ್ಮ ತಪ್ಪುಗಳ ಬಳಕೆ ಇದೆ. ಇದನ್ನು ಯಾರು ಹೇಳೋಂಗಿಲ್ಲ. ನೀರಿಲ್ಲ ಅಂತ ನಾವು ಯಾವತ್ತು ಗುದ್ದಾಡ್ತೀವಿ ಹೊರತು ನೀರು ಯಾಕಿಲ್ಲ ಅಂತ ಗುದ್ದಾಡಿಲ್ಲ ನಾವು ಯಾವತ್ತು. ನೀರು ಅವ ಹರಸನ್ನು ನೋಡಿ ನಾವು ಸಿಟ್ಟು ಬಂದು ಜಗಳ ಮಾಡಕ್ಕೆ ತಯಾರಿಲ್ಲ. ನಾವು ಇನ್ನೊಬ್ಬರ ಹೊಲದಾಗ ಹೋಗಿ ನಾವು ನೋಡ್ತೀವಿ, ಈ ಗಂಗಾವತಿ, ಸಿನ್ನೂರು, ಮಾನ್ವೇಲ್ ಭತ್ತದಲ್ಲಿ ನೀರು ನಿಂದಿಸ ಕಣ್ಣ ನೀರು ಬರುತ್ತೆ. ಅದೇ ಒಂದು ದಿವಸಕ್ಕೆ ಹೋಗಿ ನೀವು ಕುಡಿಯೋಕ್ಕೆ ನೀರು ಕೊಡೋನು ನಿಮಗೆ ದಂಡ ಹಾಕ್ತಾರೆ. ನೀವು ಒಂದು ಹನಿ ನೀರು ಚೆಲ್ಲಿದ್ರೆ ದಂಡ ಹಾಕ್ತಾರಂತೆ. ಆ ದಂಡದ ಕಾರ್ಯಕ್ರಮ ನಮ್ಮ ದೇಶಕ್ಕೆ ಬರಬಾರ್ದು. ನಮ್ಮ ನೀರನ್ನು ನಾವು ಉಳಿಸ್ಕೋಬೇಕು, ಪ್ರತಿಯೊಬ್ಬ ಮಗುವಿನಿಂದ ಹಿಡಿದು ಕಲಿಸ್ಕೊಡಬೇಕು, ಮನೆಯ ಪಾಠಶಾಲೆ ಆಗಬೇಕು. ನಮಗೆ ನೀರು ಭಾಳ ಅವಶ್ಯ, ಒಂದು ಅಮೂಲ್ಯ ಜೀವದರ. ರೈತ ಬಾಂಧವರೇ, ಜಗತ್ತಿನಲ್ಲಿ 97% ನೀರು ಉಪ್ಪು ನೀರಿದೆ, 3%ಅಲ್ಲಿ 1.5% ಮಾತ್ರ ಮಂಜುಗಡ್ಡೆ ರೂಪದಲ್ಲಿ ಮತ್ತು ಲಭ್ಯತೆ ಇಲ್ಲದ ಪ್ರಮಾಣ. ನಮಗಿರೋದು ನಿಜವಾದ ನೀರನ್ನು 2.5% ಮಾತ್ರ ನೀರು ಉಳಿದಿದೆ. 2%ಅಲ್ಲಿ ಹೋಗಿಯಲ್ಲಿ 1.6%ಗೆ ನಾವು ಬಂದಿದ್ದೀವಿ. ಪ್ರತಿ ವರ್ಷ ಕೃಷಿ ನೋಡಿ, ಹೋದ ವರ್ಷ 70% ಇದ್ದು 40-30-35 ಬರ್ತದೆ ಅಂದರೆ ಇದಕ್ಕೂ ಒಂದು ಕಾರಣ ಏನು ಅಂದರೆ ಗೊಬ್ಬರ, ಎಣ್ಣೆ, ಔಷಧ ಅಲ್ಲ, ನೀರು ಕೂಡ ಕಾರಣ ಆಗ್ತದೆ. ಭೂಮಿಗಳು ಬರ್ಡ್ ಆಗ್ತವೆ. ನೀರೇ ಇಲ್ಲ ಅಂದರೆ ಭೂಮಿ ಬರ್ಡ್ ಆಗಬೇಕು, ಆವಾಗ ನಾನು ಗುಳೆ ಹೋಗಿ ದುಡಿಯಕ್ಕೆ ಹೋಗಬೇಕು. ಅದಕ್ಕೆ ದಯವಿಟ್ಟು ನಾವು ಮನೆಗಿರೋದಂದರೆ ಏನು, ನಾವು ಮನೆಯಾಗಿದ್ದುಕೊಂಡು ನಮ್ಮ ನೀರನ್ನು ನಾವು ಚೆಲ್ಲಬೇಕಾದಾಗ ಒಂದು ಗಿಡದ ಮುಖಗಳು ಹೋಗಿ ಕೈ ತೊಳ್ಕೊಂಡು ಪರವಾಗಿಲ್ಲ, ಅಥವಾ 1 ಬಕೆಟಲ್ಲಿ ಸ್ನಾನ ಮಾಡಿದರೂ ಹ್ಯಾಪಿ ಆಗಿರ್ಬೋದು, 10 ಬಕೆಟ್ ಸ್ನಾನ ಮಾಡಿ ಆ ನೀರು ಪೋಲಾಗಲಿ ಅಂತ ನೋಡ್ಕೊತಿರಲ್ಲ, 9 ಬಕೆಟ್ ಉಳಿಸಿದರೆ ಅದು ನಿಮ್ಮ ದೊಡ್ಡ ಲಾಭ. ಯಾರು ಬಟ್ಟೆ ಒಗೆಯೋರಿಂದ ಹಿಡಿದ್ರೆ ಎಲ್ಲರೂ ನಾನು ನಿಮಗೆ ಹೇಳ್ಕೊತೀನಿ, ಪ್ರತಿಯೊಬ್ಬರು ನಾವು ರೈತ ಬಾಂಧವರು, ನಾನು ಮುಖ್ಯವಾಗಿ ನಾವು ರೈತರಾಗಿದ್ದರಿಂದ ನಮಗೆ ನೀರಿನ ಅವಶ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ನೀರಿಲ್ಲಂದರೆ ನಾವಿಲ್ಲ, ನಾವಿಲ್ಲ ಪ್ರಪಂಚ ಇಲ್ಲ. ಅದರ ಜೊತೆಗೆ ಎಲ್ಲರೂ ನೀರನ್ನು ಸಮೃದ್ಧವಾಗಿ ಬಳಸಿ, ಸಮುದ್ರವಾಗಿ ಉಳಿಸಿ. ಆದಷ್ಟು ನೀರು ಬಹಳ ಇಂಪಾರ್ಟೆಂಟ್ ಇದೆ. ನೀರಿಲ್ಲ ಅಂತಂದರೆ ಅವತ್ತು ರೈತ ಸತ್ತಂಗೆ. ಯಾಕಂದರೆ ನಾವು ಹೇಳ್ತೀವಿ ಗಾಳಿ ನೀರು ಎಲ್ಲವೂ ನಮ್ಗೆ ಹೆಂಗದವು ಅಂತಂದರೆ, ಗಾಳಿ ಇಲ್ದಾನೆ ಒಂದು ಸೆಕೆಂಡ್ ಯೂಸ್ ಮಾಡೋಕ್ಕಾಗಲ್ಲ. ನೀರು ಕುಡಿದು ಒಂದು 60 ದಿವಸ ಬದುಕ್ತೀವಿ ಅಂದರೆ ಮುಂದೆ 61ನೇ ದಿವಸಕ್ಕೆ ನಾವು ಸಾಯಲೇಬೇಕಾಗತ್ತೆ. ಸೊ ಎಲ್ಲ ಬೆಳೆಗಳು ಬೆಳಿಬೇಕಾದಾಗ ನೀರಿನ ಗೊಬ್ಬರ ಹಿಂಗೆ ಅವಶ್ಯ ಇದೆಯೋ ನೀರು ಅಷ್ಟೇ ಅವಶ್ಯ ಇದೆ. ಇವತ್ತು ನೀರು ಕೂಟ ನಮ್ಮ ಭೂಮಿಯಲ್ಲಿ ತಿಂದುಕೊಂಡು ಬದುಕ್ತಾವೆ, ಗೊಬ್ಬರ ಹಾಕೋದು ಬಿಟ್ಟರೆ ನಡೀತೇವೆ ಇವತ್ತು. ಅದಕ್ಕೆ ದಯವಿಟ್ಟು ರೈತ ಬಾಂಧವರೇ ನೀವು ಸ್ವಂತ ನೀವು ಇದನ್ನೆಲ್ಲ ಒಬ್ಬೊಬ್ಬರು 1 ಎಕರೆ 2 ಎಕರೆಯಲ್ಲಿ ನಿಮ್ಮ ಸಣ್ಣ ನೀರು ಇರಲಿ, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ ನೀರನ್ನು ಒಂದು ಕಡೆ ತೆಗೆದುಹಾಕಿ ಅದನ್ನು ಸಮರ್ಪಕ ರೀತಿಯಲ್ಲಿ ಡ್ರಿಪ್ಪಿನ ಮುಖಾಂತರ ಇರ್ಬೋದು, ಹನಿ ನೀರಾವರಿ ಘಟಕದ ಮುಖಾಂತರ ಇರ್ಬೋದು, ಅಥವಾ ಏನೆಲ್ಲ ನಿಮ್ಗೆ ಅನುಕೂಲ ಆಗುತ್ತೋ ಆ ಮಾಡಿ. ಆದರೆ ಕಾಲುವೆ ನೀರನ್ನು ದಯವಿಟ್ಟು ಯಾವ ಊರಲ್ಲಿ ಹರಿಸಬೇಡಿ, ಯಚಿತ್ತವಾಗಿ ಬಳಸಬೇಡಿ. ಮುಂದೊಂದು ದಿನ ಆ ನೀರು ಕೂಡ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಕೂಡ ನಮಗೆ ಹೇಳೋದಲ್ಲ. ನಾನು ಪರಿಸ್ಥಿತಿ ಇವತ್ತಿನ ಮಳೆ ಲೆಕ್ಕ ನೋಡಿದಾಗ, ಯಾಕಂದರೆ ಹವಾಮಾನ ವಿಪರೀತ ಮತ್ತು ಗ್ರೀನ್ ರೆವಲ್ಯೂಷನ್ ಅವು ಇವೆಲ್ಲ ಆಗಿ ನಮಗೇನು ಗೊತ್ತಾಗ್ತಾ ಇಲ್ಲ. ಅವಾಗೆಲ್ಲ ಹೇಳ್ತಿದ್ರು 12 ಮಳೆಗಳು, 12 ಮಳೆಯಲ್ಲಿ 6 ಮಳೆ ಹೆಂಗೋರು ಆಗುತ್ತಪ್ಪ, ಇನ್ನು 6 ಮಳೆ ಆಗಲ್ಲ ಅಂತಿದ್ರು. ನಿಜವಾಗಿಯೂ 6 ಮಳೆ ಆಗ್ತಿದ್ವು. ಇವತ್ತು 1 ಮಳೆ ಆಗಿಲ್ಲ. ಇವತ್ತು ನಮ್ಮ ಊರಲ್ಲಿ ನಾವು ವಿಚಾರ ಮಾಡಿದಾಗ ನನ್ನ ಬೋರ್ವೆಲ್ಗಳು 3 ಇಂಚ್ ಇದ್ದದ್ದು 2 ಇಂಚ್ ಬಂದು 2.5 ಬಂದು ಇವತ್ತು 1.5 ಇಂಚಲ್ಲಿ ನಾನು 12 ಎಕರೆ ತೋಟವನ್ನು 1.5 ಇಂಚಲ್ಲಿ ಮಾತ್ರ ಉಪಯೋಗ ಮಾಡ್ತಾ ಇದ್ದೇನೆ. ಎಲ್ಲ ಕಡೆಯೂ ಡ್ರಿಪ್ ಲೈನ್ ಇಲ್ಲದೆ ಮೆಕ್ಕೆಜೋಳಕ್ಕೆ ಡ್ರಿಪ್ ಮಾಡಿ ನೋಡಿದ್ದೀನಿ, ಒಳ್ಳೆ ಇಳುವರಿ ಬಂದಿದೆ. ಆಮೇಲೆ ಕಾಟನ್ ಹತ್ತಿಗಳಿಗೆ ನಾನು ಮಾಡಿದ್ದೀನಿ, ಪಪ್ಪಾಯಿ ಮಾಡಿದ್ದೀನಿ. ನಾನು ಎಲ್ಲವಕ್ಕೂ ನಾನು ಯಾವುದೇ ಒಂದು ಹೂವಿನ ಬೆಳೆ ಬೆಳೆಯೋದ್ರಲ್ಲಿ ಡ್ರಿಪ್ ಇಲ್ಲ ನಾನು ಬೆಳೆಯಂಗಿಲ್ಲ. ಕಾಯಿಪಲ್ಲೆ ಬೆಳೆಯಲ್ಲಿ ಡ್ರಿಪ್ ಇಲ್ಲ ಬೆಳೆಯಂಗಿಲ್ಲ. ಯಾಕಂತಂದರೆ ಅಷ್ಟು ನೀರನ್ನು ನಾನು ಹೆಚ್ಚೆಚ್ಚಿ ಬಳಸ್ಕೋಬೋದಲ್ಲ ಅಂತ ಸುಮ್ಮನೆ ಈಗ ಹಾಯುವ ನೀರಲ್ಲಿ ಬಳಸೋ ಬದಲು 1 ಇಂಚ್ ನೀರಲ್ಲಿ ನಾವು ಇವತ್ತು ಏನು ಫ್ಲಡ್ ಮಾಡೋಕ್ಕಾಗಲ್ಲ. ಇವತ್ತು 1 ಇಂಚ್ ನೀರಲ್ಲಿ 5 ಎಕರೆಯಿಂದ 10 ಎಕರೆವರೆಗೂ ಬಳಸ್ತೀವಿ ಅಂತಂದ್ರೆ ತುಂಬ ಒಳ್ಳೆಯ ಪರಿಸ್ಥಿತಿ. ಇಂಥ ಪರಿಸ್ಥಿತಿ ನಿಮಗೆ ಅನುಕೂಲ ಬಂದಿದೆ, ಮಳೆ ಕಡಿಮೆ ಆಗ್ತದೆ, ಮುಂದೆ ಇನ್ನೂ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು ಇರುವ ನೀರನ್ನು ಕಾಪಾಡುವ ಶಕ್ತಿ ನಿಮಗೆ ಭಗವಂತ ಕೊಡಲಿ ಅಂತ ಹೇಳ್ತಾ ಅವರ ಹತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಹೆಚ್ಚೆಚ್ಚು ಮೂಡಿ ಬರಲಿ, ರೈತರನ್ನ ಬೆಳಕಿಗೆ ತೊಗೊಂಬನ್ನಿ, ಇದು ನೀರಿನ ಬಗ್ಗೆ ಮಹತ್ವ ಸಾರಬೇಕಂತ ಹೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ನಾನು ಬೇಡಿಕೊಳ್ತಾ ಇದ್ದೇನೆ. ರೈತ ಬಂಧುವರು, ಇದುವರೆಗೆ ವೆಂಕನಗೌಡ ಮೇಟಿಯವರು ತಮ್ಮ ಕೃಷಿ ಜೀವನದ ಜಲಸಾಕ್ಷರತೆಯ ಸಾಧನೆಯ ಬಗ್ಗೆ, ಕೃಷಿ ಜೀವನದ ಯಶೋಗಾಥೆಯನ್ನು ನಿಮ್ಮೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದಾರೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತ ಬಂಧುವರೇ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೃಷಿಯಲ್ಲಿ ನೀರಿನ ಸದ್ಬಳಕೆ ಹಾಗೂ ಜಲಸಂರಕ್ಷಣೆ ಈ ಕುರಿತು ಶ್ರೀ ವೆಂಕನಗೌಡ ಮೇಟಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಪ್ರಸಾದ್ ಹೆಗಡೆ. ಈಗ ಕೃಷಿ ಗೀತೆಗಳು. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ ಹಾಕಬೇಕು ಸರಿಯಾದ ಹೆಜ್ಜೆಯ.